ನಮಸ್ಕಾರ. ಶ್ರೀಕಾಂತ್ ಕುಂಬಾರ್ ಅವರೇ, ತಾವು ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಸಮಗ್ರ ಕೃಷಿಯಲ್ಲಿ ತಾವು ನಮಗೆ ಮೊದಲಿಗೆ ಮಾಹಿತಿ ಮಾಡಿಕೊಡ್ಬೇಕಾಗಿದ್ದು ಅರಣ್ಯ ಕೃಷಿ ಮಾಡ್ತೇನೆ ಅಂತ ಹೇಳಿದ್ರೆ, ಈ ಅರಣ್ಯ ಕೃಷಿ ಅಂದ್ರೆ ಏನು, ಇದು ಅರಣ್ಯ ಕೃಷಿ ಹೆಂಗ್ ಮಾಡ್ತೀರಿ, ಎಷ್ಟು ಎಕರೆಯಲ್ಲಿ ತಾವು ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡಿ ನಮಗೆ. ಆಯ್ತು ಸರ್. ನಾವು ಸುಮಾರು 1.5 ಎಕರೆಯಲ್ಲಿ ಹಬ್ಬೇವನ್ನ ಅರಣ್ಯ ಕೃಷಿಯಾಗಿ ಬೆಳೀತಾ ಇದ್ದೀವಿ. ಸುಮಾರು 6x8 ಅಳತೆಯಲ್ಲಿ ಹೆಬ್ಬೇವಿನ ಸಸಿಗಳನ್ನು ನಾಟಿ ಮಾಡಿದ್ದೀವಿ. ಆ ಹೆಬ್ಬೇವಿನ ಬೆಳೆಯಲ್ಲಿ ಮೊದಲನೇ ವರ್ಷ ಅರಿಶಿನವನ್ನು ಮತ್ತು ನುಗ್ಗೆಯನ್ನು ಅಂತರ ಬೆಳೆಯಾಗಿ ಬೆಳೆದಿದ್ದೇವೆ. ಆಮೇಲೆ 2ನೇ ವರ್ಷ ಅರಿಶಿನವನ್ನೇ ಬೆಳೆಯಾಗಿ ತಗೊಂಡಿದ್ವಿ. 3ನೇ ವರ್ಷ ಚೆಂಡುವಿನ ಅಂತರ ಬೆಳೆಯಾಗಿ ತಗೊಂಡಿದ್ದೀವಿ. ಸುಮಾರು 1.5 ಎಕರೆಗೆ 6x8 ಫುಟ್ ಅಳತೆಯಲ್ಲಿ ಸುಮಾರು 900 ಸಸಿಗಳನ್ನು ನಾಟಿ ಮಾಡಿದ್ದೀವಿ. ಈಗ ಅಲ್ಲಿ 3ನೇ ವರ್ಷ ನಮ್ಮದು ಹೆಬ್ಬೇವಿನ ವಯಸ್ಸು 3ನೇ ವರ್ಷ ಇದೆ. ಈಗ ಇಷ್ಟೆಲ್ಲ 3ನೇ ವರ್ಷ ಅಂತ ಹೇಳಿದ್ರೆ, ಈ ಹೆಬ್ಬೇವು ಬೆಳೆಯೋದ್ರಿಂದ ನಿಮಗೆ ಆಗುವಂತ ಲಾಭ ಏನದಂತೀರಿ? ಈಗ ಪ್ರತಿ ವರ್ಷ ಮಳೆ ಕಡಿಮೆ ಆಗೋದ್ರಿಂದ, ಆಮೇಲೆ ನಮ್ಮ ನೀರಾವರಿ ಸಮಸ್ಯೆ ತುಂಬಾ ಸಮಸ್ಯೆ ಇತ್ತು. ಹಾಗಾಗಿ ನಾವು ಅರಣ್ಯ ಕೃಷಿಗೆ ಹೋಗಿದ್ದೀವಿ. ಅರಣ್ಯ ಕೃಷಿ ಮಾಡೋದ್ರಿಂದ ನಾವೊಂದು ಫಿಕ್ಸ್ಡ್ ಡೆಪಾಸಿಟ್ ತರ ನಾವು ಹಣವನ್ನು ಹೂಡಿಕೆ ಮಾಡೋ ತರ ಮಾಡಿದ್ದೇವೆ. ಸುಮಾರು ನಾವು ಈಗ ಪ್ರತಿ ವರ್ಷ ಹೊಲ ಭೂಮಿ ತಯಾರಿ ಮಾಡಬೇಕು, ಆಮೇಲೆ ಗೊಬ್ಬರ ಬೀಜ ಪ್ರತಿ ವರ್ಷ ಹಾಕೋದು ತಾಪತ್ರಯ ಇಲ್ಲ. ಸುಮಾರು ನಾವು ಹೆಬ್ಬೇವು ಒಂದು 8 ವರ್ಷದ ಬೆಳೆ. ಸುಮಾರು ನಾವು ಈಗಾಗಲೇ 3 ವರ್ಷ ಆಗಿದೆ, ಇನ್ನೂ 5 ವರ್ಷದ ನಂತರ ಇದು ಕಟಾವಿಗೆ ಬರುತ್ತೆ. ಸುಮಾರು ಒಂದು ದೊಡ್ಡ ಹಣದ ಒಂದು ನಿರೀಕ್ಷೆಯಲ್ಲಿ ಇದ್ದೀವಿ ನಾವು. ಈ ಅರಣ್ಯ ಕೃಷಿ ಮಾಡೋದ್ರಿಂದ ನಮಗೆ ಸಾಕಷ್ಟು ಒಂದು ಜೈವಿಕ ಪರಿಸರ ನಿರ್ಮಾಣ ಆಗಿದೆ, ಸೂಕ್ಷ್ಮ ಪರ್ಯಾವರಣ ನಿರ್ಮಾಣ ಆಗಿದೆ. ಈಗ ಎಲ್ಲ ರೈತರು ಸಹಿತ ದೊಡ್ಡ ಹಿಡುವಳಿದಾರರು ಕನಿಷ್ಠ ತಮ್ಮದು ಒಂದು 1 ಎಕರೆ 2 ಎಕರೆಯಲ್ಲಿ ಅರಣ್ಯ ಕೃಷಿ ಮಾಡೋದ್ರಿಂದ ಒಂದು ಪರಿಸರಕ್ಕೆ ಪೂರಕವೂ ಆಗುತ್ತೆ, ಆಮೇಲೆ ಅತ್ಯಂತ ಕಡಿಮೆ ನೀರಿನಲ್ಲಿ ನಾವು ಉತ್ಕೃಷ್ಟವಾದ ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯ ಆಗಿದೆ. ತುಂಬಾ ಸಂತೋಷ. ಈಗ ಇದರ ಜೊತೆಗೆ ತಾವು ಕಬ್ಬನ್ನು ಕೂಡ ಬೆಳಿತೀನಿ ಅಂತ ಹೇಳಿದ್ರಲ್ಲ, ಈಗ ಕಬ್ಬನ್ನು ನೀವು ಈ ಸಮಗ್ರ ಕೃಷಿಯಲ್ಲಿ ಬೆಳೆಯುವಂತ ಪದ್ಧತಿ ಸಾವಯವ ಪದ್ಧತಿ ಅಂತ ಹೇಳಿದ್ರಿ, ಈ ಸಾವಯವ ಪದ್ಧತಿ ಅಂದ್ರೆ ತಾವು ಕಬ್ಬನ್ನ ಯಾವ ರೀತಿ ಬೆಳಿತೀರಿ, ಅದರ ಬಗ್ಗೆ ಮಾಹಿತಿ ಕೊಡ್ತೀರಾ? ಹೌದು, ನಾವು ಕಬ್ಬಿನ ಸಸಿಗಳನ್ನ ನಾವೇ ತಯಾರಿಸಿಕೊಳ್ತೀವಿ, ನಮ್ಮ ನರ್ಸರಿಯಲ್ಲಿ ತಯಾರಿಸಿಕೊಳ್ತೀವಿ. ಆಮೇಲೆ ನಾವು ಭೂಮಿಯನ್ನ ಮುಂಚಿತವಾಗಿ ಎಕರೆಗೆ 1 ಟನ್ ಅಂತ ಕೊಟ್ಟಿಗೆ ಗೊಬ್ಬರ ಹಾಕಿ ಭೂಮಿಯನ್ನ ತಯಾರು ಮಾಡ್ಕೊಳ್ತೀವಿ. ಆಮೇಲೆ ಹಸಿರೆಲೆ ಗೊಬ್ಬರಗಳನ್ನ ಹಾಕಿ 45 ದಿವಸಗಳ ನಂತರ ಅದನ್ನ ನೇಗಿಲಿನ ಸಹಾಯದಿಂದ ಮಣ್ಣಲ್ಲಿ ಮುಚ್ತೀವಿ. ಆ ನಂತರ ಭೂಮಿ ತಯಾರಿಸಿಕೊಂಡು ಮೊದಲೇ ತಯಾರಿಸಿಟ್ಕೊಂಡಿರತಕ್ಕಂಥ ಕಬ್ಬಿನ ಸಸಿಗಳನ್ನ ಅಲ್ಲಿ ನಾಟಿ ಮಾಡ್ತೀವಿ. ಸುಮಾರು ನಾವು ಈಗ 8 ಫುಟ್ ಮತ್ತು 6x8 ಫುಟ್ ಸಾಲುಗಳಲ್ಲಿ ನಾವು ನಾಟಿ ಮಾಡ್ತಾ ಇದ್ದೀವಿ ಸಸಿಗಳನ್ನ. ಆಮೇಲೆ ಈಗ ನಡುವಿನ 6 ಫುಟ್ ಮತ್ತು 8 ಫುಟ್ಗಿನ ನಡುವಿನ ಅಂತರದಲ್ಲಿ ಜಾಸ್ತಿ ಅಂತರ ಇದೆ, ಅದರಲ್ಲಿ ಮಿಶ್ರ ಬೆಳೆಗಳನ್ನು ತಗೋತಾ ಇದ್ದೀವಿ. ಅದರಲ್ಲಿ ಚೆಂಡು ಹೂವು, ಆಮೇಲೆ ಸ್ವೀಟ್ ಕಾರ್ನು, ಗೋವಿನ ಜೋಳ ಇರ್ಬೋದು, ಆಮೇಲೆ ದ್ವಿದಳ ಧಾನ್ಯಗಳು ಇರೋ ಯಾವುದೇ ಇರ್ಬೋದು, ಅವುಗಳನ್ನ ಅಗಲ ಸಾಲುಗಳಲ್ಲಿ ನಾವು ಬೆಳೀತಾ ಇದ್ದೀವಿ. ಆಮೇಲೆ ಸುಮಾರು ಅದರಿಂದ ನಾವು ಮಿಶ್ರ ಬೆಳೆ ಬೆಳೀತಾ ಇದರಿಂದ ಅವು ಒಂದಕ್ಕೊಂದು ಸಹಜೀವನ ಮಾಡಿ ಒಂದಕ್ಕೊಂದು ಅನುಕೂಲ ಪ್ರತಿಸ್ಪರ್ಧೆ ಒಡಲಾರ್ದೇ ಬೆಳೀತಾ ಇದ್ದಾವೆ. ಆಮೇಲೆ ಮಿಶ್ರ ಬೆಳೆಯಿಂದ ನಾವು ಆದಾಯವನ್ನು ಪಡಿತಾ ಇದ್ದೀವಿ. ಆಮೇಲೆ ನಮ್ಮ ಇಡೀ ಸಂಪೂರ್ಣ ತೋಟಕ್ಕೆ ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ಸೆಟ್ಟನ್ನು ಅಳವಡಿಸ್ಕೊಂಡಿದ್ದೀವಿ. ಹನಿ ನೀರಾವರಿ ಅಳವಡಿಸ್ಕೊಂಡಿದ್ದಾರೆ, ನೀರಾವರಿ ನೀರಿನ ಉಳಿತಾಯ ಆಗಿದೆ ನಮಗೆ. ಆಮೇಲೆ ನಮಗೆ ಅಕಲವಾದ ಸಾಲುಗಳನ್ನು ಕೊರೆಯೋದ್ರಿಂದ ಡ್ರಿಪ್ ಅಳವಡಿಸೋಕೆ ಬರ್ತಕ್ಕಂಥ ಖರ್ಚನ್ನು ತುಂಬ ಕಡಿಮೆ ಆಗಿದೆ. ಆಮೇಲೆ ನೀರನ್ನು ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆಯನ್ನು ಕೊಡ್ತಾ ಇದ್ದೀವಿ. ಆಮೇಲೆ ಅದರ ಮಿಶ್ರ ಬೆಳೆಗಳಿಂದ ಬರ್ತಕ್ಕಂಥ ಬೆಳೆ ಪಳಿಯುಳಿಕೆಗಳೇನಿದ್ದಾವೆ, ರೌದಿ ಅಥವಾ ಅದರ ಬೆಳೆ ತಪ್ಪಲ ಏನಿರ್ಬೋದು, ಅವನ್ನೆಲ್ಲ ಅಲ್ಲೇ ಮುಚ್ಚಿ ಅವನ ಗೊಬ್ಬರ ಥರ ಮಾಡ್ತಾ ಇದ್ದೀವಿ. ಆಮೇಲೆ ಎರೆಹುಳು ಗೊಬ್ಬರನ ಕೊಡ್ತಾ ಇದ್ದೀವಿ, ಕಾಲಕ್ಕೆ ಎರೆಹುಳು ಗೊಬ್ಬರ ಕೊಡ್ತಾ ಇದ್ದೀವಿ. ಆಮೇಲೆ ಕೀಟ ಮತ್ತು ರೋಗಗಳು ಬಂದರೆ ನಾವೇ ಮೊದಲೇ ತಯಾರಿಸಿಕೊಂಡಿರತಕ್ಕಂಥ ಸಾವಯವ ಕೀಟನಾಶಕಗಳನ್ನು ಮತ್ತು ಬೆಳೆ ಉತ್ತೇಜಕಗಳನ್ನು ಬಳಸಿ ಬೆಳೆಯನ್ನು ಬೆಳೀತಾ ಇದ್ದೀವಿ ನಾವು. ಹಾಗಿತ್ತಂದ್ರೆ ತಾವು ಒಟ್ಟಾರೆ ಈ ರೀತಿ ಬೆಳೆಯೋದ್ರಿಂದ ಕಬ್ಬು 1 ಎಕರೆಗೆ ಎಷ್ಟು ಟನ್ ವರೆಗೆ ತಾವು ಬೆಳೀತಾ ಇದ್ದೀರಿ? ಈಗ ನಾವು ಸಾವಯವ ಪದ್ಧತಿಯಲ್ಲಿ 50-60 ಟನ್ ಬೆಳೀತಾ ಇದ್ದೀವಿ ಎಕರೆಗೆ. ಅದನ್ನು ನಾವು ನೇರವಾಗಿ ಕಾರ್ಖಾನೆಗೆ ಕೊಡಲಾರ್ದೇನೆ ಮುದೋಳ ಜಾಗರಿ ಪಾರ್ಕ್ನಲ್ಲಿ ಬೆಲ್ಲ ತಯಾರು ಮಾಡಿ ಅದನ್ನು ಮೌಲ್ಯವರ್ಧನೆ ಮಾಡಿ ನಾವೇ ಸ್ವಂತವಾಗಿ ಮಾರುಕಟ್ಟೆ ನಿರ್ಮಾಣ ಮಾಡಿಕೊಂಡಿದ್ದೀವಿ. ಈಗ ಕಾರ್ಖಾನೆಯವರು ಕೊಡ್ತಕ್ಕಿರ್ತಕ್ಕಂಥ ಬೆಲೆಗಿಂತ 1.5 ಪಟ್ಟು ಹೆಚ್ಚಿನ ಆದಾಯವನ್ನು ನಾವು ಪಡಿತಾ ಇದ್ದೀವಿ. ಅಂದರೆ ಈಗ ತಮ್ಮ ಒಂದು ಅನುಭವದ ಪ್ರಕಾರ ಈಗ ಹೆಚ್ಚಾಗಿ ಸುಮಾರು ಕಾರ್ಖಾನೆಯವರು 2,500-3,000 ಕೊಡ್ತಾ ಇದ್ದಾರೆ 1 ಟನ್ನಿಗೆ. ತಾವು ಒಂದು ಮೌಲ್ಯವರ್ಧನೆ ಮಾಡಿಕೊಂಡಿದ್ದಂತ ಇದ್ರ ಕಬ್ಬಿಗೆ, ಈ ಮೌಲ್ಯವರ್ಧನೆ ಮಾಡಿಕೊಂಡ ನಂತರ 1 ಟನ್ನಿಗೆ ಎಷ್ಟು ಬೀಳ್ತಾ ಇದೆ ದರ ತಮಗೆ? ಈಗ ನಾವು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದ ನಂತರ ಒಂದು ಟನ್ಗೆ ಕನಿಷ್ಠ 4,000-4,500 ರೂಪಾಯಿ 1 ಟನ್ಗೆ ಆದಾಯವನ್ನು ನಾವು ಪಡಿತಾ ಇದ್ದೇವೆ. ಎಲ್ಲ ಖರ್ಚುಗಳನ್ನು ಕಳೆದು ಇಷ್ಟೊಂದು ನಾವು ಆದಾಯವನ್ನು ಪಡಿತಾ ಇದ್ದೀವಿ ನಾವು. ತಾವು ಆಗಲೇ ಹೇಳಿದ್ರೆ ನಾನು ಕಬ್ಬಿಗೆ 8x6 ಅಂದ್ರೆ ಒಂದು ಅಷ್ಟು ನಾನು ಅಗಲವಾಗಿ ಬಿಟ್ಟಿದ್ದೇನೆ ಅಂಥೇಳಿ, ಅಂದರೆ ಒಂದು ಲೈನಿಂದ ಇನ್ನೊಂದು ಲೈನಿಗೆ 6 ಫೂಟು ಬಿಟ್ಟಿನಿ ಅಂಥೇಳಿ. 6 ಫೂಟು ಯಾಕೆ ಬಿಟ್ರಿ ನೀವು? ಇಲ್ಲ, ಸಸಿಯಿಂದ ಸಸಿಗೆ 2 ಫೂಟ್ ಅಂತರ ಕೊಟ್ಟಿದ್ದೀವಿ, ಸಾಲಿನಿಂದ ಸಾಲಿಗೆ 6 ಫೂಟ್ ಅಂತರ ಕೊಟ್ಟಿದ್ದೀವಿ. ಈಗ ನಾವು ಮರಿಗಳ ಸಂಖ್ಯೆ ಕಾಪಾಡ್ಕೋಬೇಕು ತುಂಬ ಅವಶ್ಯ. ಕಬ್ಬಿನಲ್ಲಿ ಸುಮಾರು ನಾವು ಎಕರೆಗೆ 40-45 ಸಾವಿರ ಸಸಿಗಳ ಸಂಖ್ಯೆ ಕಾಪಾಡಿದ್ರೆ ಸಾಕಷ್ಟು ಸಾಕು. ಸುಮಾರು ಒಂದು ಕಬ್ಬು 1.5-2 ಕೆಜಿ ಬಂದರೂ ನಮ್ಗೆ ಆರಾಮ್ಸೆ 60-80 ಟನ್ ನಾವು ಇಳುವರಿ ಪಡೀಲಿಕ್ಕೆ ಸಾಧ್ಯ ಇದೆ. ಈಗ ಸುಮಾರು ನಾವು ಒತ್ತೊತ್ತಾಗಿ ಬೆಳೆದ್ರೆ ಏನಾಗುತ್ತೆ, 60-80 ಸಾವಿರ ಸಸಿಗಳನ್ನ ಕಾಪಾಡಿದ್ರೆ ಕಬ್ಬು ಮರಿಗಳ ಸಾಯುವ ಸಂಖ್ಯೆ ಜಾಸ್ತಿ ಇರುತ್ತೆ, ಆಮೇಲೆ ಕಬ್ಬಿನ ತೂಕನೂ ಕಡಿಮೆ ಬರುತ್ತೆ. ಹಾಗಾಗಿ ಇದು ಅಗಲ ಆದ ಸಾಲುಗಳಲ್ಲಿ ಮತ್ತು ಸಸಿ ನಾಟಿ ಪದ್ಧತಿ ತುಂಬ ಒಂದು ಆದಾಯ ತರತಕ್ಕಂಥ ಒಂದು ಪದ್ಧತಿ ಇದು. ಈಗ ನೀವು ಇಷ್ಟೆಲ್ಲ ಹೇಳಿದ್ರೆ ಒಂದು ಸಸಿಗಳ ಸಂಖ್ಯೆ ಮತ್ತು ಅಥವಾ ಸಾಲುಗಳದ್ದು ಅಗಲ ಇರೋದ್ರಿಂದ ಸ್ವಲ್ಪ ಕಬ್ಬಿಗೆ ತೂಕ ಬರ್ತದೆ, ಅದರಿಂದ ನಮಗೆ ಆದಾಯ ಜಾಸ್ತಿ ಆಗ್ತದೆ ಅಂತ. ಇದೆಲ್ಲ ನೀವು ಇಷ್ಟೆಲ್ಲ ಮಾಡ್ಕೋಬೇಕು ಅಂತಂದ್ರೆ ತಾವು ಎಲ್ಲಾದರೂ ತರಬೇತಿಯನ್ನು ತಗೊಂಡ್ರೆ ಅಥವಾ ಏನು ಕೃಷಿ ವಿಜ್ಞಾನ ಕೇಂದ್ರಗಳಂತಿರ್ತವೆ ಅಥವಾ ಕೃಷಿ ತರಬೇತಿ ಕೇಂದ್ರಗಳಂತಿರ್ತವೆ ಅಥವಾ ಈ ಬೆಲ್ಲ ತಂತ್ರಜ್ಞಾನ ಸಂಸ್ಥೆ ಅಂತ ಇರ್ತವೆ, ಅಂತಲ್ಲಿ ಏನಾದರೂ ತಾವು ತರಬೇತಿಯನ್ನು ತಗೊಂಡು ಈ ರೀತಿ ಬೆಳೀತಾ ಇದ್ದಾರೆ ಹೇಗೋ? ಈಗ ನಮ್ಮ ಮುಧೋಳದಲ್ಲಿ ಹತ್ತಿರದಲ್ಲಿ ಮುಧೋಳ ಜಾಗೃತಿ ಪಾರ್ಕ್ ಇದೆ, ಆಮೇಲೆ ನಮ್ದು ಮುಧೋಳದ ARS ಇದೆ, ಅಲ್ಲಿ ಸಾಕಷ್ಟು ತರಬೇತಿಗಳನ್ನ ಕಂಡಕ್ಟ್ ಮಾಡಿರ್ತಾರೆ ಅವರು. ಆಮೇಲೆ ನಮ್ದು ಧಾರವಾಡದ ಒಂದು ಯೂನಿಟ್ ಇದೆ ಸಂಕೇಶ್ವರ ಫಾರ್ಮ್ನಲ್ಲಿ, ಅಲ್ಲಿ ಹೊಸ ಹೊಸ ತಳಿಗಳನ್ನ ಅಭಿವೃದ್ಧಿಪಡಿಸಿರ್ತಾರೆ. ಬೆಲ್ಲಕ್ಕಾಗಿ ಕೆಲವೊಂದಿಷ್ಟು ತಳಿಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ, ಅವುಗಳನ್ನ ತಂದು ಅಲ್ಲಿ ಒಂದಿಷ್ಟು ಸಾಕಷ್ಟು ಅವ್ರ ಕಡೆಯಿಂದ ವಿಜ್ಞಾನಿಕ ಕಡೆಯಿಂದ ಮಾಹಿತಿ ತಗೊಂಡಿರ್ತೀವಿ. ತಗೊಂಡು ಅವರ ಪ್ರಕಾರ ನಾವು ಕಬ್ಬನ್ನು ಬೆಳೀತಾ ಇದ್ದೇವೆ. ಅಂದರೆ ತರಬೇತಿಗಳಿದ್ದಾಗ ಹೋಗಿ ಆ ತರಬೇತಿಗಳನ್ನು ತಗೊಂಡು ವಿಜ್ಞಾನಿಗಳ ಒಂದು ಮಾರ್ಗದರ್ಶನದಲ್ಲಿ ಕಬ್ಬನ್ನು ಬೆಳೀತಾ ಇರ್ತೀರಿ. ಕಬ್ಬು ಮಾತ್ರ ಇಲ್ಲಿ ಮುಧೋಳದಲ್ಲಿರುವ ಒಂದು ಜಾಗರಿ ಪಾರ್ಕಿಗೆ ಇಲ್ಲಿ ತಂದು ಕೊಟ್ಟು ಅದನ್ನು ಬೆಲ್ಲ ತಯಾರು ಮಾಡಿಸಿ ಮಾರಾಟವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ತಾವು ಇನ್ನೊಂದು ಹೇಳಿದ್ರಿ, ಈಗ ನಾವು ಚೆಂಡು ಹೂವು ಬೆಳಿತೀನಿ ಅಂತ ಹೇಳಿದ್ರಿ ನೀವು. ಈ ಚೆಂಡು ಹೂವನ್ನು ಯಾವ ರೀತಿ ಅಂದರೆ ಇದನ್ನು ಬೆಳೆದ ನಂತರ ಕಟಾವು ಮಾಡಿ ಸ್ವತಃ ನೀವೇ ಒಂದು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದರು ಅಥವಾ ಅಲ್ಲಿ ಯಾರಿಗಾದರೂ ಈಗ ದಲ್ಲಾಳಿಗಳಿಗೆ ಕರೆದು ಅವರಿಗೆ ಹೂವುಗಳನ್ನು ಮಾರಾಟ ಮಾಡ್ತಿರು, ಯಾವ ರೀತಿ ಮಾಡ್ತೀರಿ ಅದನ್ನು? ನಾವು ಸುಮಾರು 6 ವರ್ಷದಿಂದ ಚೆಂಡು ಹೂವನ್ನು ಬೆಳೀತಾ ಇದ್ದೀವಿ. ಈ ಮೊದಲು ಕಂಪ್ನಿ ಜೊತೆ ಒಪ್ಪಂದ ಮಾಡಿಕೊಂಡು ಅಲ್ಲಿಂದ ಅವರ ಜೊತೆ ಬೆಳೀತಾ ಇದ್ದೀವಿ. ಈಗ ಕಳೆದ 4 ವರ್ಷದಿಂದ ನಾವು ಸ್ವಂತ ಸಸಿಗಳನ್ನು ತಯಾರಿಸಿಕೊಂಡು ನಾವೇ ಬೆಳೆದು ನಾವು ಸ್ವಂತ ಮಾರುಕಟ್ಟೆ ಮಾಡ್ತಾ ಇದ್ದೀವಿ. ಮೊದಲು 2 ವರ್ಷ ಈ ಕಂಪ್ನಿಯವ್ರ ಜೊತೆ ಮಾಡಿ ಕೆಜಿಗೆ 9 ರೂಪಾಯಿ ಅಂತೆ ಮಾರಾಟ ಮಾಡಿದ್ದೀವಿ. ಸುಮಾರು ಎಕರೆಗೆ 50-60 ಸಾವಿರ ಲಾಭ ಬಂದಿತ್ತು. ನಂತರ 4 ವರ್ಷಗಳಲ್ಲಿ ಏನಿದೆಯಲ್ಲ, ಮಹಾರಾಷ್ಟ್ರದಿಂದ ಕೆಲವೊಂದು ಸಸಿಗಳನ್ನು ತರಿಸ್ತಾ ಇದ್ದೀವಿ. ತರಿಸಿ ಏಕ ಬೆಳೆ ಪದ್ಧತಿಯಲ್ಲಿ ಚೆಂಡುವಿನ ಬೆಳೀತಾ ಇದ್ದೀವಿ. ಆಮೇಲೆ ಹೆಬ್ಬೇವಿನಲ್ಲಿ, ಆಮೇಲೆ ಕಬ್ಬಿನಲ್ಲಿ, ಆಮೇಲೆ ಇನ್ನಿತರ ಬೇರೆ ಬೇರೆ ಬೆಳೆಗಳಲ್ಲಿ ಅಂತರ ಬೆಳೆಯಾಗಿ ಚೆಂಡುವನ್ನು ತಗೊಳ್ತಾ ಇದ್ದೀವಿ. ಚೆಂಡು ಇದೆಯಲ್ಲ, ನಾಟಿ ಮಾಡಿದ ನಂತರ 20 ದಿವಸಕ್ಕೆ ಕುಡಿಚಿ ಬಿಡಬೇಕು ಅದನ್ನು. ಆನಂತರ ತೆಳುವಾಗಿ ಮಣ್ಣು ಇರಿಸ್ತಾ ಬರಬೇಕು. ಸುಮಾರು 55-65 ದಿವಸಕ್ಕೆ ಚೆಂಡುವಿನ ಕಟಾವು ಬರ್ತದೆ. ಸುಮಾರು ಅಲ್ಲಿಂದ ನಿಮಗೆ 4-5 ತಿಂಗಳವರೆಗೂ ನಾವು ಹೂವನ್ನು ಕಟಾವು ಮಾಡ್ಬೋದು. ಸುಮಾರು ಎಕರೆಗೆ ಕನಿಷ್ಠ 8-10 ಟನ್ ಇಳುವರಿನ ನಾವು ಪಡಿತಾ ಇದ್ದೀವಿ. ಬೆಳೆದಿರ್ತಕ್ಕಂಥ ಹೂಗಳನ್ನು ಮುಂಬೈ ಮಾರುಕಟ್ಟೆಗೆ ಕಳಿಸ್ತಾ ಇದ್ದೀವಿ. ನಾವು ಸುಮಾರು ಈಗ ಕಳೆದ ಬೇಸಿಗೆಯಲ್ಲಿ ನಾವು ಒಂದು ಕಬ್ಬಿನಲ್ಲಿ ಅಂತರ ಬೆಳೆಯಾಗಿ ಚೆಂಡುವನ್ನು ಬೆಳೆದಿದ್ವಿ. ಸುಮಾರು 2 ಎಕರೆಯಲ್ಲಿ ಅಂತರ ಬೆಳೆಗೆ ಬೆಳೆದಿರತಕ್ಕಂಥ ಚೆಂಡುವಿನಿಂದ ಸುಮಾರು 2.5 ಲಕ್ಷ ರೂಪಾಯಿ ನಾವು ಆದಾಯವನ್ನು ಪಡೆದಿರ್ತೇವೆ. 2.5 ಲಕ್ಷ ಆದಾಯವನ್ನು ಪಡೆದುಕೊಂಡಿನಿ ಅಂತ ಹೇಳಿದ್ರೆ, ಶ್ರೀಕಾಂತ್ ಕುಮಾರ್ ಅವರೇ, ತಾವು ಈ ಸಮಗ್ರ ಕೃಷಿಯನ್ನು ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ತಮ್ಮ ಕುಟುಂಬದ ಪರಿಚಯವನ್ನು ಮಾಡಿಕೊಡಿ. ತಾವು ಎಷ್ಟು ಜನ ಮತ್ತು ತಮ್ಮ ತಂದೆ ತಾಯಿ ಎಲ್ಲಿರ್ತಾರೆ, ಹೊಲದಲ್ಲೇ ಇರ್ತೀರಾ, ಅಥವಾ ತಾವು ಎಷ್ಟು ಜನ ಅಣ್ಣಂದಿರು ಅಕ್ಕಂದಿರು, ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರಾ? ನಮ್ಮದು ಕೂಡು ಕುಟುಂಬ ಇದೆ. ನಮ್ಮದು ನಮ್ಮನ್ನ ಮತ್ತು ನಮ್ಮ ವೈನಿ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ. ಅವರು ಸುಮಾರು 5 ವರ್ಷದಿಂದ ಅಮೆರಿಕದಲ್ಲಿ ನೆಲೆಸಿದ್ದಾರೆ ಅವರು. ಆಮೇಲೆ ನಾನು ಸಂಪೂರ್ಣ ಮನೆ ಜವಾಬ್ದಾರಿ ತಗೊಂಡು ನಾನು ಕೃಷಿನೂ ನಾನೇ ಮಾಡ್ತಾ ಇದ್ದೀನಿ, ಮನೆ ಸಂಪೂರ್ಣ ಜವಾಬ್ದಾರಿ ನಾನೇ ತಗೊಂಡಿದ್ದೀನಿ. ಆಮೇಲೆ ನಮ್ಗೆ 3 ಜನ ಅಕ್ಕಂದಿರಿದ್ದಾರೆ, ಅವರೆಲ್ಲ ಮದುವೆ ಆಗಿದೆ ಅವರಿಗೆಲ್ಲರಿಗೂ. ಆಮೇಲೆ ನಮ್ಮ ತಂದೆಯವರು ತೀರ್ಕೊಂಡಿದ್ದಾರೆ, ನಮ್ಮ ತಾಯಿ, ನನ್ನ ಹೆಂಡತಿ ಮತ್ತು ನಾನು ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿದ್ದೇವೆ. ಆಳುಗಳ ಸಹಾಯದಿಂದ ಮತ್ತು ನಾವು ಕುಟುಂಬದವರಲ್ಲಿ ಸಂಪೂರ್ಣವಾಗಿ ಅದರಲ್ಲಿ ಭಾಗಿಯಾಗಿ ಕೃಷಿಯನ್ನು ಮಾಡ್ತಾ ಇದ್ದೀವಿ. ಅಂದರೆ ಹೆಚ್ಚಾಗಿ ತಾವು 3 ಜನ ಮನೆಯವರೇ ಕೆಲಸವನ್ನು ಮಾಡ್ತಾ ಇರ್ತಾರೆ, ಅದರ ಜೊತೆಗೆ ಕಡಿಮೆ ಬಿದ್ದರೆ ಕೆಲಸಕ್ಕೆ, ಅಂದರೆ ಅವ ಕೆಲಸಕ್ಕೆ ಅವಶ್ಯಕತೆ ಬಿದ್ದರೆ ಮಾತ್ರ ಲೇಬರನ್ನು ಕರೆದು ತಾವು ಮಾಡ್ತಾ ಇರ್ತಾರೆ. ಮತ್ತು ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಈಗ ಸಾವಯವ ಪದ್ಧತಿ ಅಂತ ಅಳವಡಿಸ್ಕೊಂಡಿನಿ ಅಂತ ಹೇಳಿದ್ರೆ, ಮತ್ತೆ ಈ ಸಾವಯವ ಪದ್ಧತಿಯಲ್ಲಿ ಏನೇನು ಬೆಳೀತಿರ್ತಾವು? ಸುಮಾರು ದ್ವಿದಳ ಧಾನ್ಯಗಳು ಬೆಳಿತೇವೆ, ಸೋಯಾಬೀನು, ಉದ್ದು, ಹೆಸರು, ಅಲಸಂದಿ ಎಲ್ಲ ಬೆಳೀತಾ ಇದ್ದೀವಿ. ಏಕದಳ ಬೆಳೆಯಲ್ಲಿ ಗೋವಿನ ಜೋಳ ಬೆಳೀತಾ ಇದ್ದೀವಿ, ಸ್ವೀಟ್ ಕಾರ್ನ್ ಬೆಳೀತಾ ಇದ್ದೀವಿ. ಆಮೇಲೆ ಪುಷ್ಪ ಬೇಸಾಯಕ್ಕಾಗಿ ಚೆಂಡುವನ್ನು ಬೆಳೀತಾ ಇದ್ದೀವಿ. ಆಮೇಲೆ ತೋಟಗಾರಿಕೆ ಬೆಳೆಯಲ್ಲಿ ಅರಿಶಿನ ಮತ್ತು ಆಪಲ್ ಬಾರೆಯನ್ನು ಬೆಳೀತಾ ಇದ್ದೀವಿ. ಆಮೇಲೆ ಕಬ್ಬನ್ನು ಬೆಳೀತಾ ಇದ್ದೀವಿ. ಆಮೇಲೆ ಅರಣ್ಯ ಕೃಷಿಯಾಗಿ ಹೆಬ್ಬೇವಿದೆ. ಆಮೇಲೆ ಇನ್ನೂ ಸಾಕಷ್ಟು ಒಂದು ಕಾಯಿಪಲ್ಲೆಗಳನ್ನು ಬೆಳಿತೇವೆ. ಯಾವ್ಯಾವ ಸೀಸನ್ಗೆ ಯಾವ್ಯಾವ ಕಾಯಿಪಲ್ಲೆ ಬರ್ತಾವಲ್ಲ ಆ ತಕ್ಕಂತೆ ಕಬ್ಬಿನಲ್ಲಿ, ಅರಿಶಿನದಲ್ಲಿ, ಆಮೇಲೆ ಆಪಲ್ ಬೇರದಲ್ಲಿ ಬೆಳೀತಾ ಇದ್ದೀವಿ. ಕಳೆದ ವರ್ಷ ನಾವು ಆಪಲ್ ಬೇರಿನಲ್ಲಿ ಸುಮಾರು 5 ಥರದ ಸಿರಿಧಾನ್ಯಗಳನ್ನು ಬೆಳೆದಿದ್ವಿ. ಬೆಳೆದು ಅದನ್ನು ಪಾಲಿಶ್ ಮಾಡಿ ನಾವೇ ಸ್ವಂತ ಮಾರುಕಟ್ಟೆಯನ್ನು ಮಾಡಿದ್ವಿ. ಈಗ ತಾವು ಹೇಳಿದ್ರಿ ಅರಿಶಿಣವನ್ನ ಬೆಳಿತೇನೆ ಅಂತ ಹೇಳಿದ್ರಿ. ಈಗ ಅರಿಶಿಣವನ್ನ ಕಬ್ಬಿನ ಜೊತೆಯಲ್ಲೇ ಬೆಳಿತಿರು ಅಥವಾ 3 ವರ್ಷ ಆದ ನಂತರ ಕಬ್ಬು ತೆಗೆದ ಮೇಲೆ ಬೆಳಿತಿರು? ಇಲ್ಲ, ಅರಿಶಿಣವನ್ನು ಸಪರೇಟ್ ಆಗಿ ಹಾಕ್ತೀವಿ. ನಾವು ಕಾಲ್ಗೈ ಮಾಡ್ತೀವಿ. ಕಬ್ಬು ತೆಗೆದಂದ್ರ ಆಮೇಲೆ ಯಾವ್ದಾರ ದ್ವಿದಳ ಬೆಳೆಗಾಗಲಿ, ಸೂರ್ಯಕಾಂತಿ ಬೆಳೆದಾಗಲಿ, ಆಮೇಲೆ ಗೋವಿನ ಜೋಳ ಆಗಲಿ, ಬೆಳೆದ ನಂತರ ಭೂಮಿ ಕಾಲ್ಗೈ ಮಾಡಿ ಆ ನಂತರ ಪ್ರತ್ಯೇಕವಾಗಿ ಅರಿಶಿಣವನ್ನ ಬೆಳಿತೀವಿ. ನಾವು ಅರಿಶಿಣದಲ್ಲಿ ಮಿಶ್ರ ಬೆಳೆಯಾಗಿ ಸ್ವೀಟ್ ಕಾರ್ನು, ಆಮೇಲೆ ಔಡ್ಲ, ಹೋದ ವರ್ಷ ಔಡ್ಲ ಹಾಕಿದ್ವಿ ನಾವು, ಆಮೇಲೆ ಈ ವರ್ಷನೂ ಹಾಕಿದ್ದೀವಿ, ಆಮೇಲೆ ಗೋವಿನ ಜೋಳ ಹಾಕಿದ್ದೀವಿ. ನಾವು ಅರಿಶಿನದಲ್ಲಿ ಇನ್ನೊಂದು ಏನು ಮಾಡಿದ್ದೀವಿ, STI ಪದ್ಧತಿ ಅಂತ ಒಂದು ಹೊಸ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೆ ನಾವು. STI ಪದ್ಧತಿ ಅಂತ ಹೇಳಿದ್ರಿ, STI ಪದ್ಧತಿ ಅಂದರೆ ಏನಿದು? ಸಿಸ್ಟಮೆಟಿಕ್ ಟರ್ಮರಿಕ್ ಇಂಟೆನ್ಸಿಫಿಕೇಶನ್ ಅಂತ ಒಂದು ಪದ್ಧತಿ. ಇದು ಭತ್ತದಲ್ಲಿ ಯಾವ ಥರ ಒಂದು ಶ್ರೀ ಪದ್ಧತಿ ಇದೆ, ಅದರಲ್ಲಿ ಅರಿಶಿನದಲ್ಲಿ ಒಂದು STI ಪದ್ಧತಿ ಅಂತ ನಾವು ಅಳವಡಿಸ್ಕೊಂಡಿದ್ದೀವಿ. ಈ ಪದ್ಧತಿಯಲ್ಲಿ ವಿಶೇಷವಾಗಿ ಏನು ಮಾಡಿದ್ದೀವಿ ಅಂತಂದರೆ, ಅರಿಶಿನ ತಾಯಿ ಬೀಜಗಳಿಂದ ನಮ್ಮ ನರ್ಸರಿಯಲ್ಲಿ ನಾವು ಸಸಿಗಳನ್ನು ತಯಾರು ಮಾಡಿಕೊಂಡಿದ್ದೀವಿ. ಸುಮಾರು ಬೀಜ ಮತ್ತು ಕೋಕೋ ಪಿಟ್ಟ ಮತ್ತು ಬೀಜ ಹಾಕಿ ನಾವು ಸಸಿಗಳನ್ನು ತಯಾರು ಮಾಡಿಕೊಂಡಿದ್ದೀವಿ. ಸುಮಾರು 4 ವಾರಗಳ ನಂತರ ಅರಿಶಿನ ಸಸಿಗಳು ನಾಟಿಗೆ ಸಿದ್ಧವಾಗುತ್ತವೆ. ಇವು ನಾವು ಮೊದಲೇ ತಯಾರಿಸಿಕೊಂಡಿರ್ತಕ್ಕಂಥ ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಮತ್ತು ಎರೆಹುಳು ಗೊಬ್ಬರ ಎಲ್ಲ ಹಾಕಿ ಸುಮಾರು 4 ಫೂಟ್ ಅಂತರದ ರೈಸ್ ಬೆಡ್ಗಳನ್ನು ನಿರ್ಮಾಣ ಮಾಡಿದ್ದೀವಿ. ಅದರ ಮೇಲೆ ಡ್ರಿಪ್ಪಲ್ ಲೆಟರ್ನ ಅಳವಡಿಸ್ಕೊಂಡಿದ್ದೇವೆ. ಆಮೇಲೆ ಅದರ ಮೇಲೆ ಮಲ್ಚಿಂಗ್ ಶೀಟನ್ನು ಹಾಕಿದ್ದೇವೆ. ಮಲ್ಚಿಂಗ್ ಶೀಟ್ ಹಾಕಿ ಸುಮಾರು 1 ಎಕರೆಗೆ 20,000 ಸಸಿಗಳ ಒಂದು ಸಂಖ್ಯೆಯಲ್ಲಿ ಅರಿಶಿನ ಸಸಿಗಳನ್ನು ನಾಟಿ ಮಾಡಿದ್ದೇವೆ. ಸುಮಾರು ನಾವು 4 ಫುಟ್ ಅಂತರದ ಸಾಲುಗಳೇನು ಇದೆಯಲ್ಲ, ಅದರಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಸಮಾನಾಂತರವಾಗಿ 1 ಫೂಟಿಗೆ ಒಂದು ಮಲ್ಚಿಂಗ್ನಲ್ಲಿ ಹೋಲ್ ಹಾಕಿ ಅಲ್ಲಿ ಅರಿಶಿನ ಸಸಿಗಳನ್ನು ನಾಟಿ ಮಾಡಿದ್ದೀವಿ. ಸುಮಾರು ಈ ಥರ ಮಾಡೋದ್ರಿಂದ ಎಕರೆಗೆ ಒಂದು 20,000 ಸಸಿಗಳನ್ನು ಅಲ್ಲಿ ನಾಟಿಗೆ ಬಳಸಿದ್ದೀವಿ ನಾವು. ಈಗ 1 ಎಕರೆಗೆ ಸುಮಾರು 20,000 ಸಸಿಗಳನ್ನು ತಾವು ನಾಟಿ ಮಾಡಿದರೆ 1 ಎಕರೆಗೆ ಆದಾಯ ಎಷ್ಟು ಬರ್ಬೋದು ಅಂತೀರಿ? ಈಗ 20,000 ಸಸಿಗಳಿಂದ 1 ಗಡ್ಡೆಗೆ 1 kg ಹಸಿ ಅರಿಶಿನ ಬರ್ತದೆ. ಅದು ಸುಮಾರು 20,000 ಅಂದರೆ 20 ಟನ್ ನಮ್ಮದೇ ಹಸಿ ಅರಿಶಿನ ಬರ್ತದೆ. ಅದು ಕುದಿಸಿ ಒಣಗಿಸಿದ ನಂತರ ಪಾಲಿಶ್ ಮಾಡಿದ ನಂತರ ಸುಮಾರು 40 ಕ್ವಿಂಟಲ್ ಒಣ ಅರಿಶಿನ ಇಳುವರಿ ಬರ್ತದೆ. ಅದು ನಾವು ಈಗ ಯಾವ ಥರ ಕಬ್ಬಿನಲ್ಲಿ ಸಸಿ ಸಂಖ್ಯೆಗಳನ್ನು ಕಾಪಾಡ್ತೀವೋ ಅದೇ ಥರ ಅರಿಶಿನದಲ್ಲಿ ಸಹ ಎಕ್ಯುರೇಟ್ ಆಗಿ 20,000 ಸಸಿಗಳನ್ನು ಮಾತ್ರ ನೆಟ್ಟಿದ್ದೇವೆ. 1 ಗಡ್ಡೆಯಿಂದ 1 kg ಬಂದರೆ 20 ಟನ್ ಆಯಿತು. ಕುದಿಸಿ ಒಣಗಿಸಿದ ನಂತರ 40 ಕ್ವಿಂಟಲ್ ಒಣ ಅರಿಶಿನವನ್ನು ಪಡಿತಾ ಇದ್ದೀವಿ. ಸುಮಾರು ನಾವೀಗ ಸಾವಯವ ದೃಢೀಕರಣ ಮಾಡಿರೋದ್ರಿಂದ ಕೇರಳ ಮತ್ತು ಬೆಂಗಳೂರು ಕಡೆಯಿಂದ ವ್ಯಾಪಾರಸ್ಥರು ಬಂದು ನಮ್ಮ ತೋಟದಲ್ಲೇನೆ ನಮ್ಮ ಮುಂದೆ ತೂಕ ಮಾಡಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಹಣ ಜಮಾ ಮಾಡಿ ಕೊಟ್ಟಿರ್ತೇವೆ. ಪ್ರತಿ ಕ್ವಿಂಟಲ್ಗೆ 10,000 ದರವನ್ನು ಪಡಿತಾ ಇರ್ತೀವಿ. ಸುಮಾರು 1 ಎಕರೆಗೆ 3-3.5 ಲಕ್ಷ ರೂಪಾಯಿ ಆದಾಯವನ್ನು ಪಡಿತಾ ಇದ್ದೀವಿ. ಈಗ ಅರಿಶಿನ ಬೆಳೆಯಲ್ಲಿ ತಾವು 1 ಎಕರೆಗೆ 3-3.5 ಲಕ್ಷ ರೂಪಾಯಿ ಆದಾಯವನ್ನು ಪಡಿತೀನಿ ಅಂತ ಹೇಳಿದರೆ, ಆದರೆ ತಾವು ಹೇಳ್ತಾ ಇದ್ರಿ ಈ ಸಾವಯವ ಪದ್ಧತಿಯಲ್ಲಿ ಕೊಟ್ಟಿಗೆ ಗೊಬ್ಬರವನ್ನ ನಾವು ಹಾಕ್ತೀವಿ ಅಂತ ಹೇಳಿದ್ರೆ, ಈ ಕೊಟ್ಟಿಗೆ ಗೊಬ್ಬರವನ್ನ ಹಾಕಬೇಕು ಅಂದ್ರೆ ದನಕರುಗಳು ಬೇಕು. ಈಗ ದನಕರುಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀರಿ, ಏನೇನು ಸಾಕಿದ್ದೀರಿ ತಾವು? ನಮ್ಮಲ್ಲಿ 4 ಜವಾರಿ ಆಕಳ ಇವೆ, ಕಿಲಾರಿ ತಳಿ ಇವೆ, ಆಮೇಲೆ ಒಂದಿಷ್ಟು ಎಮ್ಮಿ ಮತ್ತು ಕರೆಗಳಿವೆ, ಆಮೇಲೆ ಒಂದಿಷ್ಟು ಆಡುಗಳನ್ನು ಸಾಕಿದ್ವಿ ನಾವು. ಸುಮಾರು 1 ಎಕರೆ ಪ್ರತಿ ವರ್ಷಕ್ಕೆ ಸುಮಾರು 25-30 ಟ್ರಿಲರ್ ಅಷ್ಟು ಗೊಬ್ಬರ ಬರುತ್ತೆ ನಮಗೆ. ನಾವು 1 ಎಕರೆಗೆ 10 ಟನ್ನಿನಷ್ಟು ಗೊಬ್ಬರ ಹಾಕ್ತೀವಿ. ಇದಲ್ಲದೇ ಎರೆಹುಳು ಗೊಬ್ಬರ ತಯಾರು ಮಾಡಿ 1 ಎಕರೆಗೆ 1-2 ಟನ್ನಿನಷ್ಟು ಎರೆ ಗೊಬ್ಬರನ ಹಾಕ್ತೀವಿ. ಆಮೇಲೆ ಬೆಳೆ ಕಾಳುಗೈಗಳನ್ನು ಮಾಡ್ತೀವಿ. ಆಮೇಲೆ ಹಸಿರು ಪ್ರತಿ ವರ್ಷ ಹಸಿರಲೆ ಗೊಬ್ಬರಗಳನ್ನು ನಾವು ಬೆಳೆದು ಅದರಲ್ಲೇ ಮಗು ಹಿಡಿತಾ ಇದ್ದೀವಿ. ಆಮೇಲೆ ಮಿಶ್ರ ಬೆಳೆಯಾಗಿ ಬರ್ತಕ್ಕಂಥ ಬೆಳೆ ಪಳಿಗಳನ್ನು ಎಲ್ಲನೂ ಅಲ್ಲೇ ಮುಂದೆ ಮುಚ್ಚಿಗೆಯನ್ನು ಹಾಕ್ತಾ ಇದ್ದೀವಿ. ಆಮೇಲೆ ನಾವು ಪ್ರತಿ ತಿಂಗಳು ಗೊಬ್ಬರ ಮತ್ತು ಔಷಧಿಗಳನ್ನು ಕೊಡ್ತಾ ಇದ್ದೀವಿ. ಈಗ ನಾವು ಮೊದಲೆಲ್ಲ ಜೀವಾಮೃತವನ್ನು ಕೊಡ್ತಾ ಇದ್ದೀವಿ. ಈಗ ಸುಮಾರು ಕಳೆದ 6 ತಿಂಗಳಿಂದ ವೇಸ್ಟ್ ಡಿಕಂಪೋಸರ್ ಅಂತಕ್ಕಂಥ ಒಂದು ಔಷಧಿ ಬಂದಿದೆ. ಅದನ್ನು ನಾವು ಬೆಲ್ಲದಲ್ಲಿ ಮತ್ತು ನೀರಲ್ಲಿ ಹಾಕಿ ಅದನ್ನು ಔಷಧಿ ತಯಾರು ಮಾಡಿ ಪ್ರತಿ ವಾರ ಡ್ರಿಪ್ ಮುಖಾಂತರ ಬೆಳೆಗಳನ್ನು ಹರಿಸ್ತಾ ಇದ್ದೀವಿ. ಆಮೇಲೆ 15 ದಿವಸದ ಅಂತರದಲ್ಲಿ ಬೆಳೆಗಳ ಅದರ ಅನುಗುಣವಾಗಿ ಬೆಳೆಗಳಿಗೆ ಸಿಂಪರಣೆ ಸಹ ಮಾಡ್ತಾ ಇದ್ದೀವಿ. ಈಗ ತಾವು ಹೇಳಿದ್ರೆ ಡ್ರಿಪ್ ಮುಖಾಂತರ ನಾವು ಔಷಧಿಗಳನ್ನು ಅಥವಾ ಗೊಬ್ಬರಗಳನ್ನು ಎರಡನ್ನೂ ಹಾಕ್ತೇನೆ ಅಂತ ಹೇಳಿದ್ರೆ, ಹಾಕಿದಾಗ ಒಂದು ಬೆಳೆಯಲ್ಲಿ ಏನು ಬದಲಾವಣೆಯನ್ನು ಕಂಡುಕೊಂಡಿರ್ತಾವು? ಬೆಳೆ ಸಾವಯವ ಪದ್ಧತಿಯಲ್ಲಿ ಬೆಳೆಯೋದ್ರಿಂದ ಕೀಟ ಮತ್ತು ರೋಗಗಳ ಒಂದು ತಡೆದುಕೊಳ್ಳುವಂಥ ಶಕ್ತಿ ಬರ್ತಾ ಇದೆ ಬೆಳೆಗಳಿಗೆ. ಆಮೇಲೆ ನಾವು ಸಾಕಷ್ಟು ಬೆಳೆಗಳ ಕಾಲುಗೈ ಮಾಡೋದ್ರಿಂದ ಒಂದು ಬೆಳೆಗಳಿಗೆ ಒಂದಿಷ್ಟು ಗೊಬ್ಬರ ಮತ್ತು ಔಷಧಿಗಳನ್ನು ನಾವೇ ತಯಾರು ಮಾಡಿಕೊಂಡಿರ್ತೇವೆ ಮುಂಚೆನೆ. ದಶಪರ್ಣಿ ಆಗಿರ್ಬೋದು, ನೀಮಾಸ್ತ್ರ ಆಗಿರ್ಬೋದು, ಅಥವಾ ಮೀನಿನ ಎಣ್ಣೆ ಆಗಿರ್ಬೋದು, ಆಮೇಲೆ ಈ ಹುಳಿ ಮಜ್ಜಿಗೆಯನ್ನು ಕಳಿ ಇಟ್ಟು ಅದನ್ನು ಮಾಡ್ತಾ ಇರ್ಬೋದು, ಆಮೇಲೆ ಡೈಜೆಸ್ಟರ್ ಏನು ನೀರು ಬರ್ತಾ ಇದೆ, ಜೀವಸಾರ ಘಟಕದ ನೀರು ಬರ್ತಾ ಇದೆ, ಅದನ್ನು ಸಹಿತ ಕಾಲಕಾಲಕ್ಕೆ ಸಿಂಪರಣೆ ಮಾಡ್ತಾ ಇದ್ದೀವಿ, ಆಮೇಲೆ ಡ್ರಿಪ್ ಮುಖಾಂತರ ಕೊಡ್ತಾ ಇದ್ದೀವಿ, ಇಂಥವೆಲ್ಲ ಕೊಡ್ತಾ ಇದ್ದೀವಿ. ಈಗ ತಾವು ಇನ್ನೊಂದು ಹೇಳಿದ್ರಿ, ಸಮಗ್ರ ಕೃಷಿ ಸಾವಯವ ಪದ್ಧತಿಯಲ್ಲಿ ಬೆಳೆಯುವಂತ ಬೆಳೆ ಅಂದ್ರೆ ಆಪಲ್ ಬಾರಿ ಅಂತ ಹೇಳಿ. ಈ ಆಪಲ್ ಬಾರಿ ಅಂದ್ರೆ ಏನಿದು, ಹೊಸದಾಗಿ ನಾವು ಕೇಳ್ತಾ ಇದ್ದೀವಿ, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರಾ? ಇದು ಆಪಲ್ ಬಾರಿ ಈಗಾಗಲೇ ತುಂಬಾ ಪ್ರಚಲಿತವಾಗಿರತಕ್ಕಂತ ಒಂದು ಹಣ್ಣಿನ ಬೆಳೆ. ಇದು ಇದು ತುಂಬಾ ಅತ್ಯಂತ ಕಡಿಮೆ ನೀರನ್ನು ಬಳಸಿಕೊಂಡು ಯಥೇಚ್ಛವಾಗಿ ಬೆಳೀತಕ್ಕಂತ ಒಂದು ಹಣ್ಣಿನ ಗಿಡ. ಇದು ಈಗಾಗಲೇ ಮಹಾರಾಷ್ಟ್ರದಲ್ಲಿ, ಕರ್ನಾಟಕ ಮತ್ತು ಆಂಧ್ರ ಸಾಕಷ್ಟು ಭಾಗಗಳಲ್ಲಿ ಇದನ್ನು ಬೆಳೀತಾ ಇದ್ದಾರೆ. ಇದು ಸಾಮಾನ್ಯ ಬಾರಿಗಿಂತ ಗಾತ್ರದಲ್ಲಿ ಮತ್ತು ರುಚಿಯಲ್ಲಿ ತುಂಬಾ ವ್ಯತ್ಯಾಸ ಇದೆ. ಅದಕ್ಕೆ ಗಾತ್ರದಲ್ಲಿ ತುಂಬಾ ದೊಡ್ಡದು ಬರುತ್ತೆ, ಸುಮಾರು 100 ರಿಂದ 150 ಗ್ರಾಂ ಒಂದು ಹಣ್ಣು ತೂಕ ಬರುತ್ತದೆ. ಸುಮಾರು ಇದು ನೆಟ್ಟು 6 ತಿಂಗಳಿಗೆ ಫಲ ತಗೊಳ್ಬಹುದು. ಇದರಿಂದ ಸುಮಾರು ನಾವು 2 ಎಕರೆಯಲ್ಲಿ ಇದನ್ನು ಬೆಳೆದಿದ್ದೇವೆ. ಸುಮಾರು 12x12 ಫೂಟ್ ಅಂತರದಲ್ಲಿ ಆಪಲ್ ಬಾರಿಯನ್ನು ನಾಟಿ ಮಾಡಿದ್ದೀವಿ. ಮೊದಲನೇ ವರ್ಷ ಅದರಲ್ಲಿ ಅರಿಶಿನವನ್ನು ಅಂತರ ಬೆಳೆಯಾಗಿ ತಗೊಂಡಿವಿ. ಎರಡನೇ ವರ್ಷ ಸಿರಿಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳನ್ನು ತಗೊಂಡಿದ್ದೀವಿ. ಈ ವರ್ಷನೂ ದ್ವಿದಳ ಧಾನ್ಯಗಳನ್ನು ಹಾಕೊಂಡಿದ್ದೀವಿ. ಇದರಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಮೊದಲನೇ ವರ್ಷ ನಾವು ಗಿಡವನ್ನು ಬೆಳಿಲಿಕ್ಕೆ ಬಿಟ್ವಿ. ಮೊದಲನೇ ವರ್ಷ ಏನು ಫಲ ತಗೊಳ್ಳಿಲ್ಲ, ಅರಿಶಿನ ಅದರಲ್ಲಿ ಮಿಶ್ರ ಬೆಳೆ ಇತ್ತು, ಅದರಿಂದ ನಾವು ತಗೊಳಕ್ಕಾಗಲಿಲ್ಲ. ಎರಡನೇ ವರ್ಷ ಹೋದ ವರ್ಷ ನಾವು ಸಾಕಷ್ಟು ಒಂದು ಎಕರೆಗೆ 12 ಟನ್ನಿನಷ್ಟು ಇಳುವರಿಯನ್ನು ಪಡೆದಿದ್ದೀವಿ. ಸರಾಸರಿ ಒಂದು ಗಿಡಕ್ಕೆ 50-60 ಕೆಜಿ ಇಳುವರಿಯನ್ನು ತಗೊಂಡಿದ್ದೀವಿ ನಾವು. ಇದರಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಆಪಲ್ ಬೆರೆಯನ್ನು May 15 ಫ್ರೋನಿಂಗ್ ಮಾಡ್ತೀವಿ. ಫ್ರೋನಿಂಗ್ ಮಾಡಿ ತಿಪ್ಪೆ ಗೊಬ್ಬರ ಮತ್ತು ಎರೆಹುಳ ಗೊಬ್ಬರ ಎಲ್ಲ ಕೊಟ್ಟು, ಆಮೇಲೆ ಅದನ್ನೆಲ್ಲ ಮಣ್ಣಿನಿಂದ ಸಾಲಿ ಏರಿಸಿ ಡ್ರಿಪ್ ಮುಖಾಂತರ ನೀರು ಕೊಡ್ತಾ ಇದ್ದೀವಿ. ಸುಮಾರು ಅಲ್ಲಿಂದ ನಾವು ಇದಕ್ಕೆ ಕಾಲಕ್ಕೆ ಗೊಬ್ಬರ ಮತ್ತು ನೀರು ಕೊಡ್ತಾ ಇದ್ದೀವಿ. ಡೈಜೆಸ್ಟರ್ ವಾಟರು, ವೇಸ್ಟ್ ಡಿಕಂಪೋಸರು, ಆಮೇಲೆ ನಾವೇ ತಯಾರು ಮಾಡ್ಕೊಂಡಿದ್ದಷ್ಟು ಕೆಲವೊಂದಿಷ್ಟು ಸಾವಯವ ಒಳಸುರುಗಳನ್ನು ಕೊಡ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಏನು ಮಾಡಿದ್ವಿ ಅಂದ್ರೆ, ನಾವು ಕೀಟಗಳ ನಿಯಂತ್ರಣಕ್ಕೆ ವಿಶೇಷವಾಗಿ ಸಾವಯವ ಪದ್ಧತಿಯಲ್ಲಿ ತುಂಬ ಕಷ್ಟ ಆಗುತ್ತೆ, ಅದಕ್ಕೆ ನಾವು ಸೋಲಾರ್ ಟ್ರ್ಯಾಪನ್ನು ಅಳವಡಿಸ್ಕೊಂಡಿದ್ದೀವಿ. ಎಕರೆಗೆ 1 ರಂತೆ 2 ಎಕರೆ ಇದೆ, 2 ಸೋಲಾರ್ ಟ್ರ್ಯಾಪ್ಗಳನ್ನು ಅಳವಡಿಸ್ಕೊಂಡಿದ್ದೀವಿ. ಆಮೇಲೆ ಈ ಹಣ್ಣಿನ ಬಾಧೆ ತುಂಬ ಇದೆ, ಅದಕ್ಕೆ ಇದಕ್ಕೆ ಬಾರಿ ಗಿಡಕ್ಕೆ ಅದರಲ್ಲಿ ನಾವು ಪೆರಮನ್ ಟ್ರ್ಯಾಪ್ಸನ್ನು ಅಳವಡಿಸ್ಕೊಂಡಿದ್ದೀವಿ. ಆಮೇಲೆ ಯೆಲ್ಲೋ ಸ್ಟಿಕ್ಕರ್ನೆಲ್ಲ ಮತ್ತು ಬ್ಲೂ ಸ್ಟಿಕ್ಕರ್ನೆಲ್ಲ ಅಳವಡಿಸ್ಕೊಂಡಿದ್ದೀವಿ. ಆಮೇಲೆ ಈ ಗಾಳಿ ಹೊಡೆತಕ್ಕೆ ಗಿಡಗಳು ಮುರಿದು ಬೀಳಬಾರ್ದು ಅಂತೇಳಿ ನೈಲಾನ್ ವೈರ್ನಿಂದ ತೊಗೊಂಡು ಕಟ್ಟಿದ್ದೀವಿ. ಸುಮಾರು ಇದು ಫ್ರೋನಿಂಗ್ ಮಾಡಿದ ನಂತರ 3 ತಿಂಗಳಿಗೆ ಹೂಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಂತರದ 3 ತಿಂಗಳಲ್ಲಿ ಹಣ್ಣು ಕೊಯ್ಲಿಕ್ಕೆ ಸಿದ್ಧವಾಗುತ್ತೆ. ನಾವು ಈ ಥರ ಮಾಡಿ ಸುಮಾರು 1 ಎಕರೆಗೆ ಹೋದ ಸಲ 12 ಟನ್ ಇಳುವರಿಯನ್ನು ಪಡೆದಿದ್ದೀವಿ ನಾವು. ಎಕರೆಗೆ 12 ಟನ್ ಇಳುವರಿಯನ್ನು ಪಡೆದುಕೊಂಡಿದ್ದೀರಿ. ಈಗ ಇಷ್ಟೆಲ್ಲ ವಿವರವಾದ ಮಾಹಿತಿಯನ್ನು ನೀಡಿದಿರಿ. ತಮ್ಮ ಒಂದು ಸಂದರ್ಶನವನ್ನು ಲಕ್ಷಾಂತರ ಜನ ಕೇಳ್ತಾ ಇರ್ತಾರೆ, ತಾವು ಯುವಕರಿದ್ದೀರಿ. ಈಗ ಇನ್ಯಾವುದೇ ಯುವಕರು, ಯಾಕಂದರೆ ಇವತ್ತಿನ ಯುವಕರು ಏನಪ್ಪ ಅಂತಂದರೆ, ನಮಗೆ ಕೃಷಿ ಅಂದರೆ ಬೇಡ, ನಮಗೆ ಸರ್ಕಾರಿ ನೌಕರಿ ಬೇಕು ಅನ್ನುವಂಥ ಮನೋಭಾವನೆ ಇವತ್ತಿನ ಯುವಕರಲ್ಲಿ ನಾವು ನೀವು ಕಾಣ್ತಾ ಇದ್ದೀವಿ. ಆದರೆ ತಾವು ನಮಗೆ ನೌಕರಿ ಬೇಡ, ಕೃಷಿಯೇ ನಮಗೆ ಇರಲಿ, ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆಯ ಮೇಲೂ ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ತಾವು ಕೃಷಿಯನ್ನು ಬೆಳೆದು ಇದರಲ್ಲಿ ಒಂದು ಸಂತಸವನ್ನು ಕಂಡಂಥ ರೈತರು. ಇವತ್ತಿನ ಯುವ ರೈತರಿಗೆ ತಾವು ಏನು ಹೇಳ್ತೀರಿ? ಈಗ ಸಾಕಷ್ಟು ಜನ ಕೃಷಿಯಿಂದ ವಿಮುಖ ಆಗ್ತಾ ಇದ್ದಾರೆ, ಯುವಕರೆಲ್ಲ ಆಗ್ತಾ ಇದ್ದಾರೆ. ನೀವು ಕೇವಲ ಸರ್ಕಾರದ ಕಡೆ ಬೊಟ್ಟು ಮಾಡಿ ತೋರಿಸಲಾರ್ದೇನೆ, ಸಾಲ ಮನ್ನಾ ರಿಯಾಯಿತಿ ದರದಲ್ಲಿ ಪರಿಕರಗಳನ್ನು ಕೇಳಲಾರ್ದೇನೆ, ನೀವು ಸ್ವಂತ ದುಡಿಮೆಯಿಂದ ದುಡಿದು ಸ್ವಂತ ಮಾರುಕಟ್ಟೆ ನಿರ್ಮಾಣ ಮಾಡಿಕೊಂಡರೆ ಕೃಷಿ ಅತ್ಯಂತ ಲಾಭದಾಯಕ ಒಂದು ಉದ್ಯಮ ಆಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈಗ ನಾವು ಸಾಕಷ್ಟು ಈಗ ನಮ್ಮನ್ನು ಅಮೇರಿಕದಲ್ಲಿ ಇರೋದ್ರಿಂದ ಅವರು ಒಳ್ಳೆಯ ಆದಾಯದಲ್ಲಿದ್ದಾರೆ, ನಾವು ಅವನು ಸರಿ ಸಮಾನ ಆದಾಯದಲ್ಲಿ ನಾವು ಈ ತೋಟದಲ್ಲಿ ತೆಗಿತಾ ಇದ್ದೀವಿ. ಯಾಕಂತಂದರೆ ನೀವು ಕ್ರಮಬದ್ಧವಾಗಿ ಚಾಚು ತಪ್ಪದೇನೆ ಕಾಲಕಾಲಕ್ಕೆ ಕೆಲಸ ಕೃಷಿ ಕಾರ್ಯಗಳನ್ನು ಮಾಡಿಕೊಂಡ್ರೆ, ಆಮೇಲೆ ಮಳೆ ನೋಡಿಕೊಂಡು ನಕ್ಷತ್ರವಾರ ಬಿತ್ತನೆ ಮಾಡಿಕೊಂಡ್ರೆ ಕೃಷಿ ತುಂಬ ಲಾಭದಾಯಕ ಆಗುತ್ತೆ. ಕೃಷಿಯಿಂದ ನೌಕರಿಯಿಂದ ಬೆನ್ನು ಹತ್ತಲಾರ್ದೇ ಯುವಕರು ಕೃಷಿಯಲ್ಲಿ ನೀವು ನಿಮ್ಮ ಜಮೀನಿನಲ್ಲಿ ಕೆಲಸ ಮಾಡಿದ್ರೆ ನೀವು 6 ಜನಕ್ಕೆ ಕೆಲಸ ಕಾರ್ಯಗಳನ್ನು ಕೊಡ್ಬೋದು ಅಂತ ಹೇಳ್ತಾ, ಕೃಷಿ ಒಂದು ಅತ್ಯಂತ ಒಂದು ಲಾಭದಾಯಕ ಮಾಧ್ಯಮವಾಗಿ ಕೆಲಸ ಮಾಡ್ತದೆ. ಆತ್ಮೀಯ ರೈತ ಬಾಂಧವರೇ, ತಾವೆಲ್ಲ ಕೇಳಿದ್ರಲ್ಲ, ಕೃಷಿಯಲ್ಲಿ ಖುಷಿಯನ್ನ ಕಂಡಂತ ರೈತರು ಇವರು. ಇವರು ಏನಾದರೂ ಇವರ ಬಗ್ಗೆ ಒಂದಿಷ್ಟು ಮಾಹಿತಿ ಅಥವಾ ಇವರಿಂದ ಯಾವ ರೀತಿ ಬೆಳಿಬೇಕು, ಈ ಸಾವಯವ ಪದ್ಧತಿ ಬಗ್ಗೆ ಇನ್ನೊಂದಿಷ್ಟು ನೀವು ಹೆಚ್ಚಿನದಾಗಿ ಒಂದಿಷ್ಟು ಏನಾದರೂ ಮಾಹಿತಿಯನ್ನು ಪಡೆದುಕೊಳ್ಬೇಕಂದ್ರೆ ಅವರು ತಮ್ಮ ಮೊಬೈಲ್ ಸಂಖ್ಯೆಯನ್ನು ಹೇಳ್ತಾರೆ, ತಾವು ನೋಟ್ ಮಾಡ್ಕೋಬಹುದು. ನನ್ನ ದೂರವಾಣಿ ಸಂಖ್ಯೆ 9740813888. ಮತ್ತೊಮ್ಮೆ ಹೇಳಿ, 9740813888. ರೈತ ಬಾಂಧವರೇ, ಇವರು ಅಂದರೆ ಶ್ರೀಕಾಂತ್ ಪರಸಪ್ಪ ಕುಂಬಾರ್ ಅವರು ಸಮಗ್ರ ಕೃಷಿಯಲ್ಲಿ ಸಾವಯವ ಪದ್ಧತಿಯನ್ನ ಮಾಡಿದಂಥವ್ರು, ಅದರಲ್ಲಿ ಖುಷಿಯನ್ನ ಕಂಡಂಥವ್ರು ತಮ್ಮ ಮೊಬೈಲ್ ಸಂಖ್ಯೆಯನ್ನು ತಿಳಿಸಿದ್ದಾರೆ. ತಾವು ಅವರಿಗೆ ಕರೆ ಮಾಡಿ ಒಂದು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬೋದು. ಶ್ರೀಕಾಂತ್ ಪರಸಪ್ಪ ಕುಂಬಾರ್ ಅವರೇ, ತಾವು ಇದುವರೆಗೆ ನಮ್ಮ ಈ ವಿಜಯಪುರ ಆಕಾಶವಾಣಿಗೆ ಸಮಗ್ರ ಕೃಷಿಯಲ್ಲಿ ಸಾವಯವ ಪದ್ಧತಿಯಿಂದ ಮಾಡಿದಂತಹ ಕೃಷಿಯ ಬಗ್ಗೆ ಒಂದಿಷ್ಟು ವಿವರವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ರೈತ ಬಾಂಧವರ ಪರವಾಗಿ ಮತ್ತು ವಿಜಯಪುರ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಈಗ ಕೇಳಿ ಜನಪದ ಗೀತೆ. ಗೀತೆ ತಾಯಿ ನಿನ್ನ ಉಪಕಾರವನು. ಎಲ್ಲಾ ಕೇಳಿ ಈ ರವಿವಾರ ಮುಂಜಾನೆ 7:15 ಸಾರವಾಡದ ಸ್ವಾತಂತ್ರ್ಯ ಯೋಧರ ಹೋರಾಟದ ಹೆಜ್ಜೆ ಗುರುತುಗಳು. ಅವಳಿ ಜಿಲ್ಲೆಗಳ ಯುವ ಪ್ರತಿಭೆಗಳ ಅನಾವರಣ, ಕಲೆ, ಸಾಹಿತ್ಯ, ಸಂಗೀತ, ಕ್ರೀಡೆ ಹೀಗೆ ಅನೇಕ ಕ್ಷೇತ್ರದಲ್ಲಿ ಚಾಪು ಮೂಡಿಸುತ್ತಿರುವ ಯುವ ಸಾಧಕರ ಮನದ ಮಾತಿನ ಕಾರ್ಯಕ್ರಮ ಯುವ ಕಾರಂಜಿ ಪ್ರತಿ ಶನಿವಾರ ರಾತ್ರಿ 9:00 ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಸಾಧಕರ ಸಂದರ್ಶನ ಕೇಳಿ ಪ್ರತಿ ಶನಿವಾರ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಕಾರಂಜಿ. ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ. ಸಿಗ್ಲಿ ತಡಿಯ ನನ್ನ ಮಗ, ಆಮೇಲೆ ಹೊಕ್ಕಾನ, ದಿನ ಪೇಟೆಗಿರ್ತಾನ. ಅಪ್ಪ ಹೋಗ್ಲಿ ಬಿಡು, ಮರೆತು ಬೇಡ ಅದನ್ನ. ಏನ್ ಹಂಗಂದ್ರೆ ಸುಮ್ನಿರಿ, ಸಾಕಿನ ಅಲ್ಲ, ನೀ ಕಿಡಕ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಾಲ ಪಾಪ ಬಿಳಿ ಅಂಗಿ ಅಲ್ಲ ಹಾಳಾಗುತ್ತೋ. ಸಿಟ್ಟು ಬರಾಕಿಲ್ಲ ಮತ್ತ ಅವ್ರಿಗೆ ಹೊದಕ್ ಮಂಚ ಬಿಡ್ರಿ ಅಂಕಲ್, ಏನೋ ನೋಡಲ್ದ ಉಗುಳನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ ಅಂತಂದದಕ್ಕ ಸುಮ್ನಾದವ. ಪಾಪ ಲಗ್ನಕ್ ಹೊಂಟಿದ್ರಂತ. ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ ಇವ ಮುದಕ, ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಬುದ್ಧಿಗಿದ್ದೆ ಐತೆ ಇಲ್ಲ ಅಂತ ನಮಗ. ಅಪ್ಪ ತಪ್ಪು ನಿಂದ, ಹೌದಿಲ್ಲೋ ಒಪ್ಕೋ. ನೀವೇನಂತೀರಿ ಡ್ರೈವರ್? ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ? ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್? ರೈಟ್ ರೈಟ್. ಜಾನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ ಸುಗ್ಗಿಯೂ ಬಂದೈತೆ. ಮರಣ ಬರಣ